ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಕೆಳಗರೆ ಇನ್ನು ಮುಂದೆ ಬಾಗಲಕೋಟ್ ಜಿಲ್ಲೆ ಮುಧೋಳ ತಾಲೂಕಿನ ಜಾಲಿಗಟ್ಟಿ ಗ್ರಾಮದ ಶಂತವ ಮಾದರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಗವಳಗೀತಿ ಸನ್ನಿವೇಶ ಕೇಳೋಣ. Yeah.

ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಸಹಿತ ತಂದಾ ಇದ್ದೀನಿ. ದೊಡ್ಡ ಸಾಹುಕಾರ್ತಿ. ನಮಸ್ಕಾರ ರೀ. ಈಗ ಅವಳಿಗೆ ನಿಮ್ ಮುಂದೆ ಹೇಳ್ತೇನ್ರಿ, ದೊಡ್ಡ ಸಾಹುಕಾರ್ತಿ ದೊಡ್ಡದವಳಕ್ರಿ. ಇಪ್ಪ ನಿನಗೆ ಹೆಂಗ್ ಗುರ್ತಾತು? ಯಪ್ಪ ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದೀಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟೆ? ಮೂಲಿ ಮೂಲಿಗೆ ಹೊಟ್ಟೆ ಹೊಟ್ಟೆಳು ಅಲ್ಲ, ಗೊಂಜಾಲ ಲಂಡ. ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದ ಗವಳಗಿತ್ತೆ ಅಂತ ಹೇಳ್ತಿ? ಹೌದಮ್ಮ. ಹೌದ್ರಿ. ಆದ್ರೆ ಎಲ್ಲ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದೆ? ಏನು ಕಾಣವಲ್ಲ ನನಗಿಲ್ಲ. ಅಲ್ಲಾಕ ನೋಡ್ತೀನಿ ನಾನು ತಲೆ ಮೇಲೆ. ತಲೆ ಮೇಲೆ ಯಾರ ತಲೆ ಮೇಲೆ? ಯಾಕ ನಾನು ತಲೆ ಮೇಲೆ ಮಂದಿ ನೋಡು. ಇನ್ನು ಬರುದ್ರಾಗಿದ್ದಾರೆ. ನೀನಾರ ಭವಿಷ್ಯ ತಂದಿ? ಏನವ್ ಅಲ್ಲ ಹಾಲು ಮಸ್ತಾರ. ಬಿಡು ಬಿಡು ಬಿಡು. ಮುಂದ್ ಕುಂತಾರ ಒಂದ್ ಎರಡು ಹುಡುಗ ಸಣ್ಣ ಹುಡುಗರು ಕಂತಾಗ ನೋಡಿದ್ರ. ಏನ್ ಮಾತಾಡ್ತೀನಿ? ಪಾತ್ರಿ ಆಡಲ್ಲ. ಹೌದಮ್ಮ, ಎರಡು ಪಾತ್ರಿ ತಂದದ್ ಕರೆ ಇದೆ. ಕುಂದ ತರಬೇಕಾಗಿತ್ತು. ಹಾಗಲ್ಲ ದೋತಿ, ಕೆಳಗಿನ ಪಾತ್ರೆಯಲ್ಲಿ ಹೆಣ್ಣು ಅವ ಎದ್ರು ಹೆಣ್ಣು ನಾಲ್ಗೆ ತಲಗುಂಬ. ನಾನ್ ಧೋನಿಂದು. ನೀ ಮಾಡಿಸ್ಕೊಂಬ. ಅಲ್ಲ ಹೆಣ್ಣು ಅಂದ್ರೆ ಏನು? ಹೆಣ್ಣು ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ಹೆಣ್ಣು ಅಂದ್ರೆ ಏನಮ್ಮ? ನೋಡಮ್ಮ, ನಿನಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತರು ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ ಊರ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮಗೆ ತಲೆಗಿಳಿಸು ಆಮೇಲೆ ನನಗೆ ಕೇಳ. ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದ ತಾವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗ ಐತೆ. ಹಾಗಲ್ಲ, ಸ್ವಲ್ಪ ಆಸ್ತ್ರ ಒಂದೇ. ನೀನು ಯಾರಿಗೆ? ನನಗೆ. ಈಗ ಏನು ಮಾಡ್ತಿ? ಏನು ಮಾಡೋದು? ಆಸ್ತ್ರ ಒಂದೇ. ನೀನು ನನಗೆ ಈಗ ಏನು ಮಾಡ್ತಿ? ಸ್ವಲ್ಪ ಬಾಂಡಿ ಕಂಟ ಇರೋದು ಯಾಕೆ? ಕಂಟದು ಸಾಬರಿಗೆ ಬರ್ತೀನಿ. ಏನಾಗ್ತೀಗ? ಏನಂತ? ಬೇಕಾದಲ್ಲಿ ತಿರುಗಾಡ. ಸೀದಾ ಹೋಗಿರ್ತಿ? ಮನೆಗೆ ಮೆಟ್ಟಿಗೆ ಹತ್ತಿದ್ದೀನಿ. ನೀನು ಬಾಳೆ ಹೋಗ್ರಿ. ಹಾ, ನಿನಗಂತ ಇದ್ದಾರೆ. ಒಂದು ಕಂಟ ಹತ್ಕೊಂಡು ಕೊಳ್ಳೆ ಕರ್ಕೊಂಡು ಬಂದಿ ಬಂದಿ ಮುಂದೆ ಕರೆನೆ ಹೇಳ್ತಾರೆ. ಕರೆನೆ ಹೇಳಾದ್ರೆ ಸೊಂಟನ ಮುರ್ದೇನಂತ ದೇಶ ಮೇಲೆ ಅಂದಾಗಿ ಬನ್ನಿ. ಅದೇಕರ ಬರ್ಲಿ ದೊಡ್ಡ ಕೊಡದಾಗಂದ್ರೆ ಹಣ ಅದಕ್ಕೆ ಸಕ್ಕ ನಿಗಟ್ರಕ್ಕೆ ಎಲ್ಲಿ ತಾರಡಿ ಕಮರ್ ಕೈದ ಹೊಲಸೆ ಕರ್ತಾವ ಒಟ್ಟ ಬಾಂಡಿ ಬಿಡು. ಇಷ್ಟು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳ ಹಾಕಿತ್ತ ಎಲ್ಲಿ ಹಿಡಿದಲ್ಲ? ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗಲಿ ಆಗಲಿ, ಹಿಡಿದಲ್ಲ ನಿಂದ ನಾನು ಮುಟ್ಟ ಕೊಡೋಲ್ಲ. ಏನಿಲ್ಲ ಗಟ್ಟಿರಿ. ನಾನು ಬಾಂಡಿ ಬರೋಲ್ಲ. ಏನ್ ಮಾತಾಡ್ತ ನೀನು? ಸಿಟಿ ಬರ್ತೀವಿ. ಸಿಟಿ ಬರುವಂತೆ ಮಾತಾಡ್ತಾರೆ. ಸಸ್ಯ ಮರಣಂದ್ರು ಅಂದ್ರೆ ತಿರುವ ಆಗಿರುವಂತ ಯಾರು ತಂದಿಲ್ಲ. ಯಾರ್ಯಾರು ತಂದೇ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೊರದೋಗೋ ಮಣ್ಣಿನ ತಗೊಳ್ಳಿ. ಕಣ್ಣಿ ಕಾಣಿಸ್ತಾವ್ ಇವೆಲ್ಲ ಇವೆಲ್ಲ ಎಲ್ಲ. ಮತ್ತೆ ನಿಂದು ಮೊದಲ ಬಾಯ್ ಬಿಟ್ಟದ ಎಲ್ಲಮ್ಮ? ಏನಾರ ಮಂದಿ ತಾವ ಮಳೆ ಕೆಳಕ್ ಬಂದಿವ್? ಹಾಲು ಮಸ್ತ್ರ ವ್ಯಾಪಾರ ಮಾಡ್ಕೊಂಡು ಮೂರ್ಗೆ ಹೋಗಕ್ ಬಂದಿವ. ಏನಿದೆ ಚೆಸ್ಟ್ ಹಸ್ತು ಹಾಲು ಮಸ್ತ್ರ ಅವ್ರು ಮಾಡಿಸ್ಕೊಡ್ತಾ ಇದ್ರು? ಹೈನು ಬಂದು ಎಂತ ಅದು ಮತ್ತೆ ಯಾತರು ಯಾಗ ತಂದಿನಿ? ಯಾಗ ಕೊಡ್ತಾ ಇದ್ರಿ? ಹೇಳಿದ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಕೆಂದವೇನು ಹಾಲು ಮೊಸರ ಇದು ಕಡಿದಾದ ನೀನವ ಹಾಲು ಮೊಸರ ಇದು ಕಡಿದಾದ ನೀನವ ಇಂದು ಕಡಿದಾದ ನೀನವ ಇಂದು ಕಡಿದಾದ ನೀನವ ಆ ದೂತೆ ಕೆಂದು ಚಂದ ಹಾವ ಆಕಳು ಚೋಳ ಮಂದಾಗ ಬಿಟ್ಟು ಕೂಡಿಸಿ ಮನೆ ಕಳಿಸ್ಬಿಡಿ ಇವರು ಅಷ್ಟ. ಹಾಗೆ ನಮ್ಮ ಆಕಳು ಯಾಕೆ ಅನ್ಬೇಕು? ಎದಕ್ರೆ ಏನಾರ ಯಾಕನಲ್ಲ, ಆದ್ರೆ ಹಾಲಂತ್ರ ಇದ್ದಂಗ ಆಯ್ತು. ಹೌದು, ಹಾಲಂದ್ರ ಅದಕ್ಕನ ಪದಾರ್ಥ ಆಯ್ತು. ಮಾಯಿ ನದ್ರಾಗ ಗಟ್ಟಿ ಅನ್ನೋ ಪದಾರ್ಥ ಏನರ್ಥ? ಗಟ್ಟಿ ಅಂದ್ರೆ ಅಂದ್ರೆ ಕಣ್ಣಿಗೆ ನೋಡಕ್ ರಗಡ್ ನೀರ್ಸ್ ಕಾಣಿಸ್ತೀವಿ. ಅಮ್ಮಿ ಬಿರ್ಸಿಗೆ ಬಿದ್ದಿಲ್ಲ ಏನಿಲ್ಲ, ಬಿರ್ಸಂದ್ರೆ ನಾವು ಮೊಸರಿಗೆ ಬಿರ್ಸಂತೀವ. ಇದಕ್ಕೆ ಬಿರ್ಸತ್ರಿ ಮೊಸರಾದ್ರೆ ಅದಮ್ಮ, ಆದ್ರೆ ಚಲೋ ಅದ ಎಂತಾತ ಹೇಳಿದ್ರೆ ಹೇಗೆ ತಂದೆ ನೀ ಕೇಳಮ್ಮ ಸಪ್ಪ ಆಗ್ತದನ ನಮ್ ಕಡೆ ಏನ್ ಮಾಡ್ತಾರೆ ದಿನಕ್ಕೆ ಎರಡ್ ಎರಡ್ ಮೂರ್ ಮೂರ್ ಮನಿ ಬಿದ್ದಾವ್. ಹೌದೇನೆ, ಎಲ್ಲಿ ಮುರಿಬೇಕಾದ್ರೆ ನೀವು ಹೇಗ್ ಮುರ್ತಾರೆ? ನೀವು ಹೆಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತ ಮಾಡಿ ಬರ್ತೀವಿ. ಏನಂತ ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟು ಬರುತ್ತೆ. ಆಮೇಲೆ ಆಮೇಲೆ ಬಂದು ಬಾಗಿಲ ಹಾಕಿ ಹಾಕಿ ಅಗಲಿ ಜಡದ ಇಬ್ರು ಇದ್ರ ಹೋದ್ರ ನಿಂದ್ರು. ಇಬ್ರು ಅಂದ್ರೆ ಯಾರು? ಹೌದಾ, ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡ. ಆಗ್ಲಿ ಆಗ್ಲಿ ಆಗ್ಲಿ, ನಿಂತು ಮಣಕಾಲ್ ಮಠ ತಗೋದು ತಗೊಂಡು ಮಣಕಾಲ್ಗೆ ಮುರ್ತಾ ಬೇಸ್ ಮಾಡ್ತಿ. ನಿನ್ನ ಪದ್ಧತಿ ಬಹಳ ಚಂದ ಅದ. ಆಗ್ಲಿ, ನನ್ನ ಪದ್ಧತಿ ಏನ್ ಮಾಡಕ್ಕೆ ಬೇಕಾಗಿಲ್ಲ. ಹಾಲ ಮೊಸರ ಇದ್ದಂಗ ಆಯ್ತು. ಆಯ್ತು, ಇನ್ನು ಮತ್ತೆ ಶ್ರೀಮಂತರು ಮಾಡೋ ಪದಾರ್ಥ ಅಂದ್ರೆ ಅಂದ್ರೆ ಬೇರೆ ಏನ್ ಮಾತಾಡ್ತೀವಿ? ಕನ್ನಡ ಮಾತಾಡ್ ಚಂತಂಗ ಬನ್ನಿ. ಅದ ಬನ್ನಿ ಅದ ಅದ ಚಲೋ ಅದ. ಹಾಲ ಮೊಸರ ಬನ್ನಿ. ಹೌದು, ಯಾರು ಊಟ ಮಾಡ್ತಾರೆ? ಯಾರು ಊಟ ಮಾಡ್ತಾ ಇದ್ದಾರೆ? ಹೌದು, ಅವರಲ್ಲಿ ಸಾಕಷ್ಟು ಹಣ ಇರ್ತದೆ. ಹೌದೌದು, ತೆಗೆದುಕೊಳ್ತಾರೆ, ಊಟ ಮಾಡ್ತಾರೆ. ಹೌದಮ್ಮ, ಸಭೆಯಲ್ಲಿ ಎಲ್ಲರೂ ಶ್ರೀಮಂತರಿದ್ದಾರೆ. ಇಲ್ಲ ಇಲ್ಲ ಇದ್ದಾರೆ, ರೊಕ್ಕ ತುಸ ಹೋಗಿರ್ಬೇಕು ಹೋಗಿರ್ಬೇಕು ಹೌದ್ರಿ ಬೆಣ್ಣಪ್ಪ ಕಾಕಾ ಹೌದ್ರಿ ತುಪ್ಪ ದೊಡಪ್ಪ ಸುಭಾಷ್ ಬಂಟ ಮತ್ತ ಹಾಲ ಸಿಗವ್ವ ನನ್ನ ಕೈಯಾಗ ಸಿಗವ್ವ ಸಿಕ್ಕಾಯ ನೋಡಕ್ ಹತ್ತಿಯಲ್ವ ಎಷ್ಟು ಜೋಡಿಗೆ ಮಾಡಿರ ನೀವು ಏ ಹಂಗೆ ಮಾಡ್ಬೇಡ್ರಿ ಹೋಗ್ಲಿ ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ್ ನೋಡಿ ನೀನ್ ಕುಡ್ದು ಆಗಲ್ಲ ತಾವ ಮಜ್ಗಿನ ತಂದನ ಒಗ್ಗರನೆ ಕೊಟ್ಟಂತ ಮಜ್ಗಿನ ಅವ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋ ಹಾ ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ ಎದರ್ರಿ ನೀವ ಕೆದರ್ ಕಿಸೆ ಕಾಕೊಡೋರಿ ಏನ್ ಮಾತಾಡ್ತೀನಿ ಆದ್ರೆ ಸಾಹಿತ್ಯಗಳ ಹೆಸರು ಏನೇನು ಹೇಗ ತಂದಿನಿ ವ್ಯಾಪಾರ ಮಾಡಿಸ್ತಾರೆ ಸತ್ಯದ ಹೆಂಗು ಸುಂಟಿ ಹಕ್ಕಿದಂತ ಮಗಿಯುವ ಸತ್ಯವಾದ ಹೆಂಗು ಸುಂಟಿ ಹಕ್ಕಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ ಅದರ ಸಾಹಿತ್ಯದ ಹೆಸರು ಇಂಗು ಯಾಲಕ್ಕಿ ಸುಂಟಿ ಮೆಣಸು ಯಾವಕ್ಕೆ ಕುಂತಿ ಏ ಕುಂಟಿ ಅಲ್ಲ ಮೆಣಸು ಓಹೋ ಮೆಣಸು ಜೀರಿಗೆ ಕಾಳು ಜೀರಿಗೆ ಕಟಗಿರೋಣ ಮಿತಿ ಕಡೆ ಎತ್ತಿ ಕಡೆ ತಬಲ ಬೆಡ್ಡಿಗೆ ಹೆಮ್ಮೆ ಒಮ್ಮೆ ಗೆರ್ರಿಬೇಡಿ ನೀವನ್ನ ಇವೆಲ್ಲ ಯಾತಕ್ಕ ನಾವು ಮಜ್ಜಿಗೆ ಒಗ್ಗರಣೆ ಕೊಲಿಕ್ಕೆ ನಮ್ಮ ಹಂಗ ಮಾಡುದಲ್ಲ ನೀ ಅಂತ ಕೊಡ್ತಾರಿ ಮನೆಗೆ ಒಟ್ಟಿದ ಮನೆಗೆ ಒಟ್ಟಿ ಇದಕ್ಕೆ ಒಗ್ಗರಣೆ ಕೊಡ್ತಾರೆ ಬೇಸ್ ಮಾಡ್ತೀನಿ ನಿನ್ ಬುದ್ಧಿ ಮಾತು ಕುಂತಾರ ಕಳಿಸೋರಿ ಅದೆಲ್ಲ ನನಗ ಅವರು ಚೇಷ್ಟೆ ಮಾಡಬಾರ್ದು ಹಾಲ್ ಮಿಸ್ರೆ ಅವ್ರು ಮಾಡಿಸ್ಕೊಡು ಬಂದ ಕೂಲೆ ಹೇಳಿ ಏನಂತ ನೀನು ಬಂದ ಕೂಲೆ ಹೇಳಿದ ಮಾತು ಇದೆ ನನಗೆ ಈಗ ಗುರ್ತಾಯ್ತು ಏನಾಯ್ತು ನಾನು ನಗರ ಬಂದಿನ ಕೇಳಿ ಏನಂತ ಅವ್ರು ಏನಂದ್ರು ಅವ್ರಿಗೆ ಸಂಶಯ ಬಂದದ ಏನ್ ಸಂಶಯ ಬಂದದ ಅವ್ರು ಏನ್ ಕೇಳ್ತಾರು ಅವ್ರು ಏನಂತ ಕೇಳಿದ್ರಿಲ್ಲ ಚಂದು ನಮ್ಮ ಊರಿಗೆ ಬಂದಿಲ್ಲ ಬಂದೇ ಇಲ್ಲ ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನಾರು ಸಿಟಿ ಬರಬೇಡ ಹಿಂಗಾನು ಮತ್ತೆ ಮಾಡ್ಕೊಂಡು ಹೋಗ್ಕಂದ್ರೆ ಏನು ಮುಂದೆ ಬರ್ತಾ ನಿಂದ್ರಲ್ಲ ಆಗ್ಲಿ ಆಗ್ಲಿ ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗ್ಕಾಳು ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನಲ್ಲ ಹಿಂಗಂದ್ರಿ ಅವ್ರಿಗೆ ಸೋಚೆ ಬಂದ್ರಿ ಅವ್ರ ನಿನ್ ಕೇಳ್ಯಾರಿ ಅವರು ಏ ಹಂಗ ಸಿಟಿ ಬರಬೇಡ ಏನ್ ಮಾತಾಡ್ತೀನಿ ಒಳಗೆ ತಿನ್ನಂದ್ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾಳು ಹೌದು ಗುರ್ತಾ ಕೇಳಿ ಇಟ್ಕೊಂಡ್ರೆ ನಾವು ನಾಕ್ ಮಂದಿ ನೀವು ಬಂದು ಮಾಡ್ತೀವಿ ಅವ್ರಂದ್ರ ನಾ ಏನಂದಿಲ್ಲ ವ್ಯಾಪಾರ ಮಾಡಿಸ್ತೀವಿ ಇನ್ನು ಸಾವರಿಗೆ ಬರೋದಲ್ಲ ನನ್ನ ಕೂನಾ ಗುರ್ತ ಹೇಳಿದಾದ್ರೆ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ ಹೇಳ ಕಡಿಗೆ ಬಾರೆ ನಾನು ಬಡವಾರೇ ಒಡೆಯ ಒಡೆಯ ದೂತೇ ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತು ನೋಡಮ್ಮ, ಇಲ್ಲಿ ಯಾರು ಕೂಣಿಲ್ಲ. ಏ ಹಾಗಲ್ಲ, ಒಬ್ರಿದ್ದಾರೆ. ಅವ್ರು ಯಾರು? ನೀನು ಹೇಳಿದ ಮಾನವರು, ನಾನು ಹೇಳಿದ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ. ಅವ್ರು ಯಾರು? ಆ ಕುಲಿಗುಡ ಬಲಿಬಿಂಬ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತಾನೆ. ನೋಡು ತಾಯಿ, ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ನೀವು ಹೇಳಿದ್ದೆ ಅವರು ಯಾರು? ಆ ಯಾವ ಒಡೆಯ ಕುಲಿಗುಡ ಬಲಭೀಮನ ಸಾಕ್ಷಿ ಮಾಡಿ ಹೇಳ್ತೀನಿ. ಬಳಕ ಅಂದ ಮೇಲೆ ಕರುತ್ತಾನೆ ಕರಿಗಿರಕ್ಕೆ. ಹೊರಗಿನ ಗಿರಕ್ಕೆ ಬೇಡ, ಒಂದು ಕಾಯಂ ಗಿರಕ್ಕೆ. ನಿಮ್ದು ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕಿ ಅವ್ರಿಗಾಗಿ ಹಿಂಗ ತಿರುಗ್ತದೆ. ಅಡ್ಡಾಡ್ತದೆ ಕರುತ್ತಾನೆ. ಅದನ್ನ ಕರಿ, ಅದನ್ನ ಕರುತ್ತಾನ ಸಂಭಾಳಿಸಿ ಅಪಾರ ಮಾಡಿಸ್ಕೊಂಡು. ಆಗಲಿ ಆಗ್ಲಿ ಕರಿ. ಏನು ಕಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರನ್ನ? ಅವ್ರಿ ಅಲ್ಲಿ ಹೋ ಹೋ, ನೀವು ಕರೆದಿರಿ ಹಿಂದಿ ನಮ್ಗೆ ಅವರೇ ಕರೆದಂಗಾಗಿತ್ರಿ. ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸೈತಲ್ಲ ನಿಂದು. ಸರಿ ಕರೆದವ್ರು ನಾವು. ಹೌದ್ರಿ, ಹಾಲು ಬಂದ್ರೆ ಹೇಳಿದ್ರಲ್ಲ. ಹೌದ್ರಿ, ಇವತ್ತು ಬಂದಾವ್. ಹಾ, ಈಗ ಹಾಲು ಬಂದಾವ್? ಬಂದಾವ್ ಅಲ್ಲ, ಹಾಲು ಬಂದದ ಕರೆನ ಬಂದದ್ದು ಕರೆನ ಅಲ್ಲ. ಕೂಸ ಎಷ್ಟ್ ತಿಂಗಳಾತು? ಮೂರು ತಿಂಗಳಾಗೈತಿ. ಯಾಕೋ ಹಾಲು ಜಿಬಿ ಜಿಬಿ ಅದಾವ್ಲೆ. ಹಾಗಲ್ಲೋ ಬಾವ, ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಒಳಕ ಪುಟದಿ ಅಂದ್ರೆ ಮ್ಯಾಲ ಹಾದನ ಹತ್ತಿರ ಶೆಟ್ಟದ. ಹಾಲು ಮೊಸರು ತಂದವ್ರು ಒಬ್ರಿದ್ದ, ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರ. ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ, ಕುಡ್ದ ಮುಂಜಾನೆ ಒಳಕ ಪುಟ್ಟತಿ. ಏ ಅವತ್ತಲ್ಲ ಕುಡುನಲ್ರಿ. ಕೇಳ ಹೆಂಗಂದ್ರಿ? ಕೇಳ್ತಿ ಏನತ್ ಕೇಳಂದ್ರಿ? ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬೇಡಪ್ಪ ಅಂತ ಹೇಳ್ತಾನೆ. ಹೋಗತ್ತಾನ ಅಂದ್ರ ನೀವ್ ಹೋಗಿ ಅವ್ರನ್ನ ಕೇಳು, ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ. ಕೇಳ್ಬಿಡ್ತಾರಲ್ಲಿ. ಇದ್ರಿ ಕೊಡೋರು ನೀವೇನ್ರಿ? ಏನ್ ಮಾತಾಡ್ತೀನಿ? ಹಾಗಲ್ರಿ, ಹಾಲ ಏನ ತಂದವ್ರ ನೀವೇ? ಹಾಲು ಮೊಸರು ತಂದವ್ರ ನಾವ. ಅವ್ ನಿಮ್ಮ? ಹೌದ್ ನಾನು. ಹೌದಿಲ್ರಿ, ಅವ್ ಯಾತ್ರ ಸಲುವಾಗಿ ತಂದಿರಿ? ವ್ಯಾಪಾರ ಮಾಡ್ಲಿಕ್ಕೆ. ವ್ಯಾಪಾರ ಎದಕ್ರಿ? ರೊಕ್ಕ ಸಲುವಾಗಿ. ಯಾಕೆ ಎದಕ್ರಿ? ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ. ಅಲ್ರಿ ಹೊಟ್ಟಿ ಏನು ಹಾಕಲಿಲ್ಲ ಗೊತ್ತಿಲ್ಲ. ನೋಡದ ಅಮ್ರೋಲ್ ಅದಕ್ಕೆ ಬೇಸ್ ಮಾಡ್ತೀವಿ. ಹೆಂಗಂದ್ರಿ? ಅಷ್ಟು ಮಾಡ ಗೌಳಿತ್ತಿ ಏನಮ್ಮ ಒಟ್ಟು ನಿಂದ ಅಲ್ಲಿ ಏನ್ ಮಾತಾಡ್ತಿ? ಏವ ಹಾಗಲ್ಲವ, ಸಿಟ್ಟಿಗೆ ಬರಬೇಡ. ಹಾಲು ಮೊಸರು ಎಂದು ಹಾಲು ಮೊಸರು ಧಾರಣೆಗೆ ಬೇಕು. ನೋಡ್ದೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ. ಓಹೋ, 80 ರೂಪಾಯಿ ಒಂದ್ ಲೀಟರ್ ಹಾಲು? ಅಲ್ಲಿ ನಮ್ಮ ಕಡೆ ಹಾಗದವ? ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲ. ಸಿಗೋಲ್ಲ. ಏನ್ ಎಮ್ಮಿನ ನೀರ್ ಕುಡಿತಾವ್ ತಿಳಿಯೋಂತ ಹಿಂಡುವಾಗ ನೀರ್ ಹಾಕ್ತಾರೋ ಗುರ್ತಾಗಂತ ಗೊತ್ತಾಗಲ್ಲ. ಇರ್ಲಿ, ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿ ಇರ್ಲಿ ಅಲ್ಲೇ ಅಲ್ಲೇ ಗಡಿಯಾಗಲಿ ತೋರಿ. ಹೌದಲ್ಲ, ಮೊಸರು ಯಾಕೆ ಕೊಡ್ತೀರಿ? ನೀವು ಅಲ್ಲ ತಗೊಳ್ಳೋರ ಗುತ್ತಿಗೆ ವ್ಯಾಪಾರ ಐತಿ. ಇರ್ಲಿ ಇರ್ಲಿ, 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ? ಒಮ್ಮಿ ಲೀಟರ್ ಹತ್ತಿ, ಒಮ್ಮಿ ಮಾಪತ್ತಿ, ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ. ಹಿಂಗ ಅಂದಿವ. ಮತ್ತ ಇನ್ನ ಬೆಣ್ಣಿ ಹೆಂಗ್ ಕೊಡ್ತೀರಿ? ಬೆಣ್ಣಿ 800 ರೂಪಾಯಿ ಒಂದ್ ಕೆಜಿ ಬೆಣ್ಣಿ ಕೊಡ್ತಾನೆ. ಎಷ್ಟಿದ್ರು ಇಲ್ಲ ಇರ್ಲಿ, ಬೆಣ್ಣಿ ಇಲ್ಲ ರಾಕ್ ಹೋಗ್ಲಿ ಮಾಲು ಕೇಳ್ತೀರಿ. ಏನ್ ಮಾತಾಡ್ತೀನಿ? ಸಿಟ್ಟಿ ಬರ್ತಿತ್ತೆ ನೀನು? ಅದೇನಿಲ್ಲ. ಮಾಲ್ ತಂದವ್ರು ಯಾರು? ನಾನು. ಮತ್ತ ಮಾಲ್ ಯಾರ್ದು? ಮಾಲ್ ನಂದ. ಮತ್ ಮಾಲ್ ಚಲೋ ಐತೆ ಅಂದ್ರೆ ನಿನಗ ಅಲ್ಲ, ನೀ ತಂದದ್ದು ಹೇಳಾಕತ್ತಾರ ಅವ್ರು? ಹೀಗಂದ್ರೆ ಇಷ್ಟೆಲ್ಲಾ ತಗೊಂಡ್ರಿ ತಗೊಂಡ್ರಿ, ಇನ್ನ ಮಜ್ಜಿಗೆ ಹಾಕೊಡ್ತೀವ? ಮಜ್ಜಿಗೆ ನೋಡಿ ಅಜಮಾಸ್ ಕೊಡ್ತಾನ ತಗೊಂಡ್ ಹೋಗ್ಬಿಡಿ. ಏನಂತೀನಿ? ಅಲ್ಲ, ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರಿ ನೋಡಮ್ಮ. ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ. ಅಲ್ಲ, ನನಗೂ ಅದಾರು. ಅಕ್ಕಿ 23 ಮಂದಿ ಮಾವುಗಳು. ಏನ್ ಮಾತಾಡ್ತೀನಿ? ಒಬ್ಬಕ್ಕೆ ಅತ್ತಿಗೆ 20 ಮಂದಿ ಮಾವುಗಳು ಬೇಕಾಗಿಲ್ಲ. ಇಲ್ಲಿ ನಮ್ಮೂರಲ್ಲಿ ನಿನ್ನ ವ್ಯಾಪಾರ ಆಗುದಿಲ್ಲ. ಇಲ್ಲಿ ಅಪಾರ ಪಡಿಕಿದ್ದಂಗೆ ಕಾಣಿಸ್ತದೆ. ನಿನ್ನ ವ್ಯಾಪಾರ ನಮ್ಮೂರಲ್ಲಿ ಆಗುದಿಲ್ಲ. ಆಗ್ಬೇಕಾದ್ರೆ ಹೋಗ್ಬಿಡ್ತಾಯಿ. ನಾ ಹೋಗ್ಬೇಕಾದ್ರೆ ಬ್ರಾಹ್ಮಣರವರಿಗೆ ಹೋಗ್ತಾ ಇದ್ದೀನಿ.